ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಕುರಿತು ಮುಂಡಗೋಡು ತಾಲೂಕಿನ ಉಗ್ಗಿನಕೇರಿಯ ಶಿವಪುತ್ರಯ್ಯ ಶಿವಬಸಯ್ಯ ಹಿರೇಮಠ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಶಿವಪುತ್ರಯ್ಯ ಶಿವಬಸಯ್ಯ ಹಿರೇಮಠ ಅವರಿದ್ದಾರೆ. ಉಗ್ಗಿನಕೇರಿ ಗ್ರಾಮದವರು, ಮುಂಡಗೋಡು ತಾಲೂಕಿನಲ್ಲಿ ಬರುತ್ತಿದ್ದು. ಅವರ ಕೃಷಿ ಅನುಭವ ಕೇಳೋಣ. ನಮಸ್ಕಾರ ಹಿರೇಮಠ ಅವರು. ನಮಸ್ಕಾರ. ಎಷ್ಟು ಎಕರೆ ಇದೆ, ಏನೇನು ಬೆಳೆ ಬೆಳಿತೀರಿ? ನಮ್ದು ಮೊದಲ ತಂದೆ ಕಾಲಕ್ಕೆ ಬಾಳ ಇತ್ತು, ಅವರ 15 ಎಕರೆ ಇತ್ತು. ಈಗ ಎಲ್ಲರೂ ವಾಟ್ನಿ ಮಾಡಿಕೊಂಡು ಈಗ ಎರಡೂರಿ ಖಾತೆ ಬಂದವ್ರಿ. ಈಗ ಒತ್ತೂರಿ ಭೂಮಿ ಒಂದು ಎರಡೂರಿ ಒಂದು 5-5 ಎಕರೆ ಹೊಲ ಐತಿ. 5 ಎಕರೆದಾಗ ಅಡಿಕೆ ತೋಟ ಮಾಡೋರಿ, 2 ಎಕರೆ ಮೆಣಸು ಹಾಕಿವ್ರಿ, ಅಡಿಕೆನೂ ಐತ್ರಿ. ಮತ್ತು ಸರ್ಕಾರಿ ಗೊಬ್ಬರ ಜಾಸ್ತಿ ಬಳಸೋಂಗಿಲ್ರಿ, ನಾವು ಒಟ್ಟು ಬಳಸೋದು ಬಿಟ್ಬಿಟ್ಟಿವಿ. ಮೊದಲೆಲ್ಲ ಬಳಸ್ತಿದ್ರಿ, ಈ ಸಾವಯವ ಬೆಳೆಸ್ತೀವ್ರಿ. ಏರೆಹುಳ ಗೊಬ್ಬರ ಮಾಡ್ತೀವಿ, 15 ನಿಮಿಷಕ್ಕೊಮ್ಮೆ ಏರೆಹುಳ ಗೊಬ್ಬರ ಹಾಕ್ತೀವಿ. ಮತ್ತು ಅದ್ರಾಗ ಕಾಯಿಪಲ್ಯ ಬೆಳಿತೀವಿ, ಹೂವು ಬೆಳಿತೀವಿ, ಕಿತ್ತಳೆ ಹಣ್ಣು ಅವು ಗಿಡನೂ ಹಚ್ಚಿದ್ರಿ. ಒಟ್ಟು ಅಡ್ಡಿ ಇಲ್ಲ. ಈಗ ಕೃಷಿ ಒಳಗೆ ನಮಗೆ ಭಾಳ ಅನುಭವ ಆಗೈತ್ರಿ. ಈಗ ತಂದೆರಿದ್ದಾಗ ಬೋರ್ ಹೊಡಿಸಿದ್ವಿ, ಅವಾಗ ಭತ್ತ ಬೆಳೆದಿದ್ರಿ. ತಂದೆರಿದ್ದಾಗ ಅಣ್ಣ ತಮ್ಮರೆಲ್ಲ ಕೂಡಿದ್ವಿ, ಎಕರೆಕ 50 ಚೀಲ ಬೆಳಿತಿದ್ವಿ ಭತ್ತನ. ಈಗ ಅದನ್ನ ನಟಿ ಮಾಡೋದು ಬಿಟ್ಟಿಂದ ಅದನ್ನೆಲ್ಲ ತೆಗೆದು ಹೋಗೋದು, ಈಗ ತೋಟಪಟ್ಟಿ ಮಾಡಿಕೊಂಡು ಇದು ಮಾಡೋದು. ಈಗ ಒಂದು 1.5 ಎಕರೆ ಕಬ್ಬು ಹಾಕಿವ್ರಿ, 93 ಟನ್ ಆಗಿದ್ರಿ 1.5 ಎಕರೆಗೆ ಕಬ್ಬು. ಆದ್ರೆ ಸರ್ಕಾರಿ ಗೊಬ್ಬರ ಜಾಸ್ತಿ ಬಳಸೋಲ್ಲ, ಕೆರೆಮಣ್ಣೆ ಇರ್ತೀವಿ, ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಈಗ ರಾಸಾಯನಿಕ ಗೊಬ್ಬರ ಕಡಿಮೆ ಬಳಸೋದ್ರಿಂದ ಅಥವಾ ಬಳಸದೇ ಇರೋದ್ರಿಂದ ಇಳುವರಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆ? ಅದು ಪೆಟ್ಟಾಕತ್ರಿ, 1 ವರ್ಷ ಕಡಿಮೆನ ಬರ್ತೈತ್ರಿ ಅದು. ಸರ್ಕಾರಿ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಈಗ ಅದಕ್ಕೆ ಮಾಡಿಸ್ಕೊಂಡ್ಬಿಟ್ಟೈತ್ರಿ ಅದು. ಸರ್ಕಾರಿ ಗೊಬ್ಬರಕ್ಕೆ ಸೀಮಿತ ಆಗ್ಬಿಟ್ಟೈತಿ ಭೂಮಿ. ಈಗ ಸರ್ಕಾರಿ ಹಾಕಿದ್ರೆ ಪೀಕ್ ಗಂಡಸಾಕತಿ ಅನ್ನೋದು ಎಲ್ಲರ ಬಾಯಾಗ ವಾಡಿಕೆ ಐತೆ. ನಾವೇನು ಮಾಡಿಬಿಟ್ಟಿವಿ, ಈಗ ತೋಟ ಹಾಕಿಂದ ನಮ್ಗೆ ಅನುಭವ ಆಗಿದ್ದು. ಮೊದಲು ನಾವು ಸರ್ಕಾರಿ ಗೊಬ್ಬರ ಹಾಕಿ ಬೆಳೆದವ್ರೆ, ಈಗ ಅದನ್ನು ಕಡಿಮೆ ಮಾಡಿಬಿಟ್ಟಿವ್ರಿ ನಾವು. ಈಗ ತೋಟ ಮಾಡಿಂದ ಈಗ ಪರಂಪರೆ ಉಳಿದ್ರಿ, ಈಗ ತೋಟ ಇದೆ ಹಾಳಾಗೋದಲ್ಲ. ಹಂಗಾಗಿ ಸರ್ಕಾರಿ ಒಟ್ಟ ಬಳಸೋಂಗಿಲ್ಲ, ಇದ್ರಾಗ ನಮಗೆ ಉತ್ಪನ್ನ ಚಲೋ ಬರಕತ್ತ. ಈಗ ಒಂದು ಹೂವಿನ ಗಿಡ ಐತೆ ಅಂದ್ರೆ ಅದು ಹಗಲೆಲ್ಲ ಇಟ್ಟರು ನಮ್ಮ ಹೂವು ಬಾಡೋಂಗಿಲ್ಲ. ಈಗ ಬೇರೆದವ್ರು ತುಂಬರ್ತಾರಲ್ಲ, ಆ ಹೂವು ತಡಕ್ಕೆಲ್ಲ ಬಾಡಬೇಕು. ನಮಗೆ ಬೇಡಿಕೆ ಜಾಸ್ತಿ ಇದೆ ಹೂವು. ಈಗ ತೋಟದಾಗ ನೆಳಗೆ ಬೆಳಿತೇವಲ್ಲ, ಮತ್ತು ಸರ್ಕಾರಿ ಗೊಬ್ಬರನೂ ಹಾಕೋಂಗಲ್ಲ, ಬೇಡಿಕೆ ಜಾಸ್ತಿ ಇದೆ ಅದು. ಅಂದ್ರೆ 1 ವರ್ಷ ಇಳುವರಿ ಕಡಿಮೆ ಆಗುತ್ತೆ ಅಂತೇಳಿ, 2ನೇ ವರ್ಷ ಅಥವಾ 3ನೇ ವರ್ಷ ಇಳುವರಿ ಮತ್ತೆ ಅಂದ್ರೆ ಜಾಸ್ತಿ ಹಾಕದ್ರಿ. ಈಗ ಸೊಪ್ಪು ಸದಿ ಬಿದ್ಕೊಂತ ಹೋಗ್ತಿಲ್ರಿ ತೋಟದಾಗ, ಎನಿ ಟೈಮು ಅದು ಕೊಳ್ತಾ ಇರ್ತೈತಿ, ಗೊಬ್ಬರ ಹಾಕಂತಾನೆ ಇರ್ತೈತಿ ಅದು. ನಾವು ಅಡಿಕೆ ತೋಟ ಮಾಡಿ 10 ವರ್ಷ ಆದ್ರಿ ನಾನು. ಈಗ 10 ಲಕ್ಷಕ್ಕೆ ಕೊಟ್ಟಿದ್ದೆ ಹೋದ ವರ್ಷ. ನಮ್ಗೆ ಅದು ಫುಲ್ ತಾಕತ್ ಆಗ್ಬಿಟ್ಟೈತಿ. ಈಗ ಸರ್ಕಾರಿ ಗೊಬ್ಬರ ಒಟ್ಟು ಬಳಸ್ಕೊಂಡು ನಾವು ಅದ್ರ ಬಗ್ಗೆ 2 ಎಕರೆ 19 ಗುಂಟೆ ಅಂದ್ರೆ ಈಗ ನಾವು 10 ಲಕ್ಷ ಕೊಟ್ಟಿದ್ದೆ ನೋಡ್ರಿ ಅಡಿಕೆ ಪೈರು ಗುತ್ತಿಗೆ. 2.5 ಎಕರೆ ರೇಟ್ ಚೆನ್ನಾಗಿದ್ದೇವೆ, ಅದೊಂದು ಸ್ವಲ್ಪ ಅನುಕೂಲ ಆಗಿದೆ. ರೇಟ್ ಅದ ಸಂಬಂಧ ಇಲ್ರಿ, ರೇಟ್ ಎದ್ದು ಹೇಳ್ತೈತಿ, ಬಿದ್ದು ಬೀಳ್ತೈತಿ. ಈಗ ಗುತ್ತಿಗೆದಾರ ಏನೈತಲ್ಲ, ಪೈರ್ ಮ್ಯಾಗ ಗುತ್ತಿಗೆ ತಗೊಂಡೋಕಾರ ಅವರು. ನಮಗೆ ಗುಣ ಹೆಂಗ್ ಬಿಟ್ಟಿರ್ತಾವ, ಹಂಗ 6 ಗೋಧಿ ಬಿಟ್ಟಿರ್ತಾವ ಅಡಿಕೆ. ಅಗ್ರಿ ಚಲೋ ಪೈರ್ ಬರ್ತೈತಿ. ಹಂಗಾಗಿ ಇಂತ ಬೆಳೆಗಳನ್ನ ಹಾಕಿದಾಗ ಕೈಯಾಗ ಒಂದ್ ಸ್ವಲ್ಪ ದುಡ್ಡು ಬರ್ತದೆ ಅಂದ್ರೆ ಖುಷಿನಾಗುತ್ತೆ, ದುಡ್ಡು ಬರ್ತೈತಿ, ಖುಷಿನಾಗತ್ರಿ. ಈಗ ಇವು ದೊಡ್ಡ ಪೀಕ್ ಏನಾದ್ರು ನೀರಾವರಿ ಪೀಕ್ ಮಾಡೋದ್ರಿಂದ ಲಾಭ ಜಾಸ್ತಿ ಐತಿ. ಈಗ ಅದ ಕಬ್ಬು ಹಾಕಿದ್ರು, ಈಗ ನಮ್ದು 93 ಟನ್ ಅಂದ್ರೆ 1 ಲಕ್ಷ ಆಯ್ತು ನೋಡ್ರಿ. ಈಗ 1 ಟನ್ನಿಗೆ 2600 ರೂಪಾಯಿ ಕೊಡ್ತಾರೆ. ಮ್ಯಾಗಿಂದ 600 ರೂಪಾಯಿ ನಮ್ಮ ಕಟಾವಿಗೆ ಖರ್ಚಿಗೆ ಹೋದ್ರೂ ಸಹಿತ 2000 ರೂಪಾಯಿ ಅಂತೂ ಮಿನಿಮಮ್ ಉಳಿದೈತಿ ನಮಗೆ. ಈಗ 2 ಲಕ್ಷ ರೂಪಾಯಿ ಆದಾಯ ಆಯ್ತು 1.5 ಎಕರೆಗೆ. ಅದರಿಂದ ಈಗ ನಮಗೆ ಲಾಭ ಐತಿ ನೀರಾವರಿಯಿಂದ. ಮತ್ತು ಕೊಟ್ಟಿಗೆ ಗೊಬ್ಬರನೂ ಮೇನ್ ನಮಗೆ ತಾಕತ್ ಬರಕ, ಇಳುವರಿ ಬರಕ, ಟನ್ನೇ ಜಾಸ್ತಿ ಬರಕ ಕೊಟ್ಟಿಗೆ ಗೊಬ್ಬರನೂ ಇಂಪಾರ್ಟೆಂಟ್. ವರ್ಷದಾಗ 2 ಸಲ ಹಾಕೋದು 1 ಸಲ ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೊಮ್ಮೆ ಹಾಕ್ತೀವಿ ರೀ. 2 ಸಲ ಹಾಕಕ್ ಸಿಗೋಲ್ಲ. ಸಾವಯವ ಮಾತ್ರ 15 ದಿವಸಕ್ಕೆ ತಿಂಗಳಿಗೊಮ್ಮೆ ಕಂಟಿನ್ಯೂ ಹಾಕ್ತೀವಿ. ಸಾವಯವ ಅಂದ್ರೆ ಎರೆಗೊಬ್ಬರ? ಹ್ಞೂ, ಎರೆ ಬೀಳ್ತು. ಅದನ್ನ ಹುಳ್ಳಿಗೆ ಹಿಟ್ಟು 2 ಕೆಜಿ ಬೆಲ್ಲ ಜೀವಾಮೃತ ಮಾಡಿ ಅದನ್ನ ತಯಾರು ಮಾಡಿ ಹಾಕ್ತೀವಿ. ಜೀವಾಮೃತ ಒಳ್ಳೇದ? ಬಹಳ ಚಲೋ ರೀ ಅದು. ಜೀವಾಮೃತ ಮಾತ್ರ ತಂಪು ಹೌದು, ಭೂಮಿಗೆ ಶಕ್ತಿನೂ ಹೌದು, ಎರಡಕ್ಕೂ ಅನುಕೂಲ ಐತಿ. ಜೀವಾಮೃತನ ಜಾಸ್ತಿ ಹಾಕೊಳಿಸ್ತೇವೆ ನಾವು. ಅದು ಎಷ್ಟು ದಿನಕ್ಕೆ ಹಾಕೋದು ಜೀವಾಮೃತ ತಯಾರು ಮಾಡಿ? ಅದ ನಾಲ್ಕು ದಿವಸಕ್ಕೆ ಹಾಕೋದ್ರಿ ಜೀವಾಮೃತ. ನಾವು ರೆಡಿ ಮಾಡಿದ್ವಿ ಅಂದ್ರೆ ಬ್ಯಾರಲ್ನಾಗ ನಾ ಮೂರು ದಿವಸ ಕಾಳ್ಕೊಂತ ನಾಲ್ಕನೇ ದಿವಸಕ್ಕೆ ಹಾಕ ನಡೀತೈತಿ. ಎಷ್ಟು ಹಾಕ್ತೀರಿ ಅದನ್ನ? ಅದ ಗಿಡಕ್ಕೆ ಒಂದೊಂದು ಚರಿಗೆ ಹಾಕ್ತೀರಿ, ಒಂದ್ ಶೇರ್ ಒಂದ್ ಲೀಟರ್ ಒಂದ್ ಗಿಡಕ್ಕೆ ಹಾಕ್ತೇವೆ. ಸಾಕಷ್ಟು ಸಾಕು. ಈಗ ಮುಳುಗಾಯಿ ಗಿಡ ಆತು, ಹಾವು ಆತು, ಪ್ರತಿಯೊಂದಕ್ಕೂ ಎಲ್ಲಕ್ಕೂ ಆದ ಪ್ರಮಾಣದಾಗ ಬಳಸ್ತೀವಿ ನಾವು. ಈಗ ಸಣ್ಣ ಗಿಡ ಇದ್ವು ಅಂದ್ರೆ ಅದಕ್ಕೆ ಎರಡು ಮೂರು ಗಿಡಕ್ಕೆ ಹಾಕ್ತೀವಿ ಒಂದೊಂದು ಚರಿಗೆಯಾಗ. ಇವು ಅಡಿಕೆ ಸಸಿಗೆ ಒಂದೊಂದು ಲೀಟರ್ ಹಾಕ್ತೀವಿ. ಬೇರಿಗೆ ಹಾಕ್ಬೇಕು ಮೇಲೆ ಹಾಕೋದು? ಮ್ಯಾಗ ಹಾಕ್ತದೆ. ಮೇಲೆ ಹಾಕೋದ್ರಿಂದ ಅನುಕೂಲ ಏನು? ಮ್ಯಾಗ ಹಾಕೋದ್ರಂದ್ರೆ ಅದ್ರ ಬೇರಿಗೆ ಹಾಕಿದ್ವಿ ಅಂದ್ರೆ ಬೇರಿಗೆ ಹೋಗತ್ತಲ್ರಿ, ಗಿಡದ ಬಟ್ಟಿಗೆ ಹಾಕ್ತೀವಿ ನಾವು. ನೆಲ ಮ್ಯಾಗ ಹಾಕೋದು ಬೇರ್ ಮುಖಾಂತರ ತಗೊಂತೈತೆ. ಈಗ ಮುಳುಗಾಯಿ ಹಾಕ್ತಿರಲ್ಲ ಮರಕ್ಕ ಅಥವಾ ಮನೆಗೆ? ವರ್ಷ ಒಂದು 25-30 ಕೆಜಿ ತಗೊಂಡ್ಬರ್ತೇವೆ ರೀ ಪ್ಯಾಟ್ಗೆ. ಇಲ್ಲೇ ಗುತ್ತಿಗೆನ ಕೊಡ್ತೀವಿ ನಾವು, ಕುಂತು ಮಾರಾಟ ಮಾಡೋಂಗಲ್ಲ. ಅದು ಕುಂತು ಮಾರಿದ್ರೆ ಲಾಭ ಐತಿ. 50-60 ಕೆಜಿ ಬಂದೋಗ ಬರ್ತೈತಿ ವಾರ. ನಾವು ಮನೆಗೆ ಬಳಸ್ಕೊಂಡು ಮತ್ತೆ ಹೊರಗಡೆ ಕೊಡ್ತೀವಿ. ಈಗ ನಾವು ತಂದೆ ಮಗ ಇಬ್ರು ಕಂಪ್ತಾನ ಮಾಡ್ತೀವಿ. ನನ್ಗಿಂತನೂ ದುಡಿಯಾಗ ಕಟ್ಟಿ ನನ್ನ ಮಗನ ಈಗ ಅವನಿಂದನ ಕೃಷಿ ಉತ್ಪನ್ನ ನಮಗೆ. ಈಗ ನಾವು ಏನು ಹೇಳ್ತೀವಿ ಅದನ್ನು ಒಟ್ಟು ಮಾಡೋ ಕೆಲಸ ಅವನು ಅವನ ಮಾಡ್ತಾನ. ಅವನು 12 ಶಾಲೆಗೈತ್ರಿ. ಅವ ಕಲ್ತಾನ, ನೌಕರಿಗೆ ಹೋಗೋದನ್ನ ಬಿಟ್ಟು ಕೃಷಿ ಮಾಡೋಣ. ಅಂದ್ರೆ ಇಲ್ಲಿ ಲಾಭ ಇದೆ ಅನ್ನೋದು ನಮಗೆ ನೂರಕ್ಕೆ ನೂರು ಗ್ಯಾರಂಟಿ ಆಗೈತ್ರಿ. ಈಗ ನಾವು ಯಾವಾಗೂ ತೆಗ್ದಿಲ್ಲ, ನಮ್ಮ ಅಪ್ಪರ ಕಾಲಕ್ಕೂ ತೆಗ್ದಿಲ್ಲ, ನಾವೂ ತೆಗ್ದಿಲ್ಲ. ಈಗ 10 ಲಕ್ಷ ರೂಪಾಯಿ ಉತ್ಪನ್ನ 2 ವರ್ಷದಾಗ ಯಾವಾಗೂ ತೆಗ್ದಿಲ್ಲ, ನೋಡಿನೂ ಇಲ್ಲ, ರೊಕ್ಕ ಎಣಿಸಿನೂ ಇಲ್ಲ ಮತ್ತೆ ಅಷ್ಟು ಉತ್ಪನ್ನ ನಾವು ತೆಗ್ದೇವಿ. ಈ ವರ್ಷ ಕಬ್ಬಿನಾಗೂ ಬಂತು, ಅದ್ರಾಗೂ ಬಂತು. ಕಬ್ಬಿನಿಂದ ಎಷ್ಟು ಸಿಕ್ತು? 2 ಲಕ್ಷ ಸಿಕ್ತು. ಇದು ಅಡಿಕೆದಾಗ 10 ಲಕ್ಷ ಸಿಕ್ತು. ಮತ್ತೆ ಈ ಮೆಣಸು ಈ ತೋಟದಾಗ ಇದು ಬೇರೆ ಪೀಕ್ ಇದು. ಈ ಮೆಣಸು ಒಂದು 60 ಕೆಜಿ ಆಗ್ಬೋದು. ಈಗ ಪೂರ ಗಿಡ ಹತ್ತಲಿಲ್ರಿ ಅವು, ಈಗ ಸಾಧಾರಣ ಸತ್ತ ಉಳ್ದಾಗಂದ್ರೆ ಒಂದು 50 ಕೆಜಿ ಮೆಣಸು ಆಗೈತೆ ನಮ್ಗೆ. ಮತ್ತೆ ಹೊಸದಾಗಿ ಹಾಕ್ತಾ ಇರ್ಬೋದು. ಈಗ ಹಂಗೆ ಇರ್ತಾರೆ, ಅದು ಗೋಧಿ ಬಂದು ಸಾಯ್ತಿದ್ವಿ, ಅದು ಸತ್ತಿದ್ದು ಹೋಗೋದು ಮತ್ತೆ ಹಚ್ಚೋದು, ಒಟ್ಟು ವರ್ಷ ಹಚ್ಚೋದು. ಅದು ಹಚ್ಚಿ ಇಂಪ್ರೂವ್ ಆಗ್ಬೇಕಾದ್ರೆ ಒಂದು ವರ್ಷಬೇಕು ರೀ. ಆ ಬಳ್ಳಿ ಗಿಡಕ್ಕೆ ಹಬ್ಬ ಕತ್ತಿಯಿಂದ ಉತ್ಪನ್ನ, ಅದು ಹಬ್ಬದಂಗಂತೂ ಬರೋಣ. ಮತ್ತೆ ನಿಮ್ಮ ಈ ದನಕರುಗಳು ಅವೆಲ್ಲ ಹೇಗೆ? ಈಗ ನಮ್ಮ ಮನೆಗೆ 2 ಅಕ್ಕ ಉಳ್ದಾವ್ರಿ. 10 ಲೀಟರ್ ಹಾಲು ಹಾಕ್ತೀವ್ರಿ ಒಂದು ಟೈಮ್ಗೆ. 2 ಹೊತ್ತು ಡೈರಿಗೆ ಹಾಕ್ತೀವಿ, ಕೆಮ್ಮತ್ತು ಡೈರಿಗೆ 23 ರೂಪಾಯಿ ಡೈರಿ ಅವ್ರು ಕೊಡ್ತಾರೆ, ಗೌರ್ಮೆಂಟ್ 5 ರೂಪಾಯಿ ಸಹಾಯಧನ ಕೊಡ್ತಾರೆ. ಒಂದು ಲೀಟರ್ ತಿಂಗಳಿಗೆ ಒಂದ್ಸಲ ವಾರಕ್ಕೆ ಒಂದ್ಸಲ ಪೇ ಮಾಡ್ತಾರೆ? ಅವ್ರು ತಿಂಗಳಿಗೆ ಮಾಡ್ತಾರೆ, ಅವ್ರು ಡೈರಿ ಅವರು ತಿಂಗಳಿಗೆ ಎಂಪವರ್ ಮಾಡ್ತಾರೆ. ಇದು ಡೈರಿದ ಏನೈತಿ, ಅದು ಹೆಣ್ಮಕ್ಳ ಕೆಲಸ ರೀ. ಅದ್ರ ನಮ್ಗೆ ಭಾಗವಹಿಸೋಂಗಿಲ್ಲ. ಮೇವು ಮಿಡಿಚಿ ತೊಗೊಂಬಂದು ಇಡೋದು ಹೋಗೋದು ಅಷ್ಟೇ ಕೆಲಸ. ಮನ್ಯಾಗ ಕಟ್ಟಿರ್ತೇವೆ, ಅವರ ಮೇವು ಹಾಕ್ತಾರೆ, ಅವರ ಹೆಂಡ್ತಾರೆ, ಅವರ ಡೈರಿಗೆ ಹಾಲು ಹಾಕ್ತಾರೆ. ಆದ್ರೆ ನಾವು ಗಂಡ್ಮಕ್ಳು ಮಾತ್ರ ಅದ್ರ ಕೆಲಸಕ್ಕೆ ಭಾಗವಹಿಸೋಂಗಿಲ್ಲ. ಹೆಣ್ಮಕ್ಳದ್ದು ಅದು ಕೆಲಸ ಮನ್ಯಾಗ ಅವರ ಮಾಡ್ತಾರೆ, ಕೆಲಸ ಅಷ್ಟೇ ಮಾಡ್ತಾರೆ. ದುಡ್ಡು ಅವ್ರ ಅಕೌಂಟ್ಗೆ ಹೋಗುತ್ತೆ, ನಿಮ್ಮ ಅಕೌಂಟ್ ಅವ್ರ ಅಕೌಂಟ್ಗೆ ಹೋಗುತ್ತೆ. ಅದು ಮನೆಯ ಈ ಡೈರಿದ ರೀತಿ ಹೆಣ್ಮಕ್ಳ ಅಕೌಂಟ್ಗೆ ಹೋಗುತ್ತೆ. ಎಷ್ಟು ಬರುತ್ತೆ ಈಗ ವಾರ ಅಂದ್ರೆ? ದಿವಸ 5 ಲೀಟರ್ ಅಂದ್ರೆ ಒಂದ ದಿವಸದ ಲೆಕ್ಕ ಮಾಡ್ರಿ ಎಷ್ಟು ಆಗಿತ್ತು. ನನಗೆ ಅಷ್ಟು ಲೆಕ್ಕ ತಿಳಿಯಂಗಿಲ್ಲ, ನಾವು ಶಾಲೆ ಓದಿಲ್ಲ. ನಾಲ್ಕು ನೂರು ರೂಪಾಯಿ ಆಗುತ್ತೆ ಅದು ಅವ್ರ ಅಕೌಂಟ್ಗೆ ಹೋಗಿ. ಅವ್ರು ಈ ವರ್ಷ ಬಂಗಾರ ತಗೊಂಡು ಅಂತಾರೆ, ಅವ್ರ ಮಕ್ಕಳಿಗೆ ಮಾಡಿಸಿದ್ವಿ ಅಂತಾರೆ. ಅವ್ರು ಯಾವಾಗ ನಾವು ಏನು ಕೇಳಂಗಲ್ಲ, ಅವ್ರಿಗೆ ಬಿಟ್ಟಿದ್ದು ಹೆಣ್ಮಕ್ಳಿಗೆ. ಈಗ ನಮ್ಗೆ ಗದ್ದಿದ ಏನೈತಲ್ಲ ಅದು ಪೂರ ನಮ್ಗೆ ಎಲ್ಲ ರೀತಿಯಿಂದ ಲಾಭದಾಯಕ. ರೈತರಿಗೆ ಮಾತ್ರ ಎಲ್ಲ ಪ್ರತಿಯೊಂದು ಲಾಭನ ಐತೆ ನೋಡ್ರಿ. ಲಾಸ್ ಅನ್ನುವಂಥದ್ದು ಏನಿಲ್ಲ ಕಂಪದಾಗ. ಅದ್ರ ಬೆಳೆ ಆಕೆ ಮಣ್ಣಿನ ಗುಣ, ವಾತಾವರಣ, ನೀರಿನ ಲಭ್ಯತೆ ಇವೆಲ್ಲ ಕಾರಣ ಅವನ್ನೆಲ್ಲ ಚೆಕ್ ಮಾಡ್ಸೇವ್ರಿ ನಾವು. ಮಣ್ಣು ಪರೀಕ್ಷೆ ಶಿರ್ಸಿ ಹೋಗಿದ ಮಣ್ಣು ಪರೀಕ್ಷೆ ಮಾಡಿಕೊಂಡು ಏನು ಕಡಿಮೆ ಐತಿ ಏನಿಲ್ಲ ಅವ್ರು ಹೇಳಿ ಸರ್ಕಾರಿನ ಹಾಕಂತ ಹೇಳಿದ್ರು ಅವರು. ನಾವು ಹಾಕಿಲ್ಲ ಅದನ್ನು. ಅದು ಕಬ್ಬಿಣ ಅಂಶ ಕಡಿಮೆ ಐತಿ, ಪೊಟಾಸ್ ಬಳಸ್ರಿ, ಇದು ಕಡಿಮೆ ಐತಿ, ಇದನ್ನು ಬಳಸ್ರಿ ಅವ್ರು ಹೇಳಿದ್ರು. ನಾವು ಅದು ಬಳಸಕ್ಕೆ ಹೋಗಿಲ್ಲ, ಪರೀಕ್ಷೆ ಮಾಡಿಸಿದ್ವಿ ಅಷ್ಟೇ. ಅದು ಮಾಡೋದು ನಮ್ಮ ಮೊದಲಿನ ಯಥಾಸ್ಥಿತಿ ಏನು ಮಾಡ್ಕೊಂತ ಬಂದ್ವಿ ಅದನ್ನ ಮಾಡ್ಕೊಂಡು ಬಂದ್ವಿ. ಈ ದನಕರುಗಳಿಗೆ ಮೇವು ಅದಿಲ್ಲ? ಮೇವು ಈಗ ಮತ್ತು ಬೇರೆ ಲಾವಣಿ ವರ್ಗಗಳು ಮಾಡ್ತೀವಲ್ರಿ, ಮತ್ತೆ ಸೈಡ್ ಮಾಡಿರ್ತೀವಿ 2 ಎಕರೆ 3 ಎಕರೆ. ಈಗ ನಮ್ಮ ತೋಟ ಕೊಟ್ಟಿ ಮಾಡಿದ್ರಿ ನಮಗೆ ಅದೇ ಕೆಲಸ ಮಾಡೋರಂದಾಗ ಮತ್ತೆ ಲಾವಣಿ ಹುಲ್ಗಳು ಹಿಡ್ಕೊಂಡು ಮಾಡಿರ್ತೀವಿ. ಮೇವಿಗೆ ಭತ್ತ ಮಾಡಿರ್ತೀವಿ, ದನಕ್ಕೆ ಹುಲ್ಲು ಹಾಕೈತಿ, ಮೆಕ್ಕೆಜೋಳ ಮಾಡಿರ್ತೀವಿ, ಅವು ಒಂದು 2 ಪಾಕೆಟ್ 3 ಪಾಕೆಟ್ ಅದರದ್ದು. ಅದು ಎಲ್ಲ ಹೊಟ್ಟೆ ಮೇವು ಮಾಡಿಕೊಂಡು ಇಟ್ಟಿರ್ತೀವಿ ಸ್ಟಾಕ್. ಮತ್ತೆ ಮನೆ ಹೊಲದಿಂದ ಹಸಿಗಳು ಮೇವು ತರ್ತೀವಿ, ಅದನ್ನು ಹಾಕಿ ಇದು ಮಾಡ್ತೀವಿ. ಈಗ 2 ಎತ್ತು ಅದಾವೆ ಹುಡಕ್ಕೆ, ಹಕ್ಕುಗಳು ಅದಾವೆ ಅಗ್ರಿ. ಆದ್ರೆ ರೈತರಿಗೆ ಮಾತ್ರ ದೊಡ್ಡ ಸುಖ ನೋಡ್ರಿ, ಕಷ್ಟ ಅನ್ನುವಂಥದ್ದಿಲ್ಲ. ಹಾಲು ಸಿಗ್ತೈತಿ, ಮೊಸರು ಸಿಗ್ತೈತಿ, ತುಪ್ಪ ಬೆಣ್ಣೆ ಪ್ರತಿಯೊಂದು ಎಲ್ಲ ಮನೆಯಾಗ ಸಿಗ್ತೈತಿ. ಕೊಂಡ ತಗೋಬೇಕನ್ನುವಂಥದ್ದು ಏನೂ ಇಲ್ಲ. ಖರ್ಚು ಎಲ್ಲಿಂದ ಬರ್ತೈತಿ ಈಗ ನಮ್ಮದು ಎಲ್ಲ ಆದಾಯ ಉಳಿತಾಯನ, ಖರ್ಚಿನ ಮುಖಾಂತೂ ಇಲ್ಲ ಇಲ್ಲ ತರುವಂಥದ್ದು. ಮತ್ತೆ ಇದೆಲ್ಲ ನೋಡ್ಕೊಂಡು ಮತ್ತೆ ನಾವು ಮುಂದಕ್ಕೆ ಪ್ಲಾನ್ ಮಾಡಬೇಕು. ಹಿಂಗೆ ಎಷ್ಟು ದುಡ್ಡು ಬರ್ತಾ ಇದೆ, ಸುಮ್ಮನೆ ಬ್ಯಾಂಕ್ನಾಗ ಇಟ್ಟು ಕುಂದ್ರಂಗಿಲ್ಲ, ಏನಾದರೂ ಮಾಡಬೇಕು ಅಂತ ಅನ್ಸುತ್ತೆ. ಈಗ ಭೂಮಿ ಹಿಡಿಬೇಕನ್ನೋ ಆಸೆ ಐತ್ರಿ, ಒಂದು 2 ಎಕರೆ ಎಲ್ಲರೂ ಭೂಮಿ ಹಿಡಿಬೇಕು ಅನ್ನೋದು ಐತಿ. ನಮ್ಗೆ ಅನುಕೂಲ ಆಗುವಂಗೆ ಈಗ ಸಿಗ್ತಾವ ಭೂಮಿ ಜಾಸ್ತಿ. 5 ಎಕರೆ 6 ಎಕರೆ ಕೊಡೋದಿದ್ರೆ ನಮ್ಗೆ ಅಷ್ಟು ಬಂಡವಾಳ ಇಲ್ಲ. ಈಗ ನಮ್ಗೆ 1 ಎಕರೆ 2 ಎಕರೆ ಇಲ್ಲಿ ಆಜುಬಾಜು ಕೊಟ್ಟರೆ ಹಿಡಿಬೇಕು ಅನ್ನೋದು ಐತಿ. ಆದರೆ ಈ ಆಜುಬಾಜು ಹಂಗೆ ಸಿಗಾಗ್ತಾ ಇರಲಿಲ್ಲ, ಅದನ್ನ ಪ್ರಯತ್ನ ಮಾಡತ್ತೀವಿ ಭೂಮಿ ಹಿಡಿಬೇಕಂತೇಳಿ. ಅಂದ್ರೆ ನಿಮ್ ಕೈಗೆ ನಿಲ್ಕೊಂಗಿರ್ಬೇಕು. ರೇಟು ಆಯ್ತು, ರೇಟ್ ಹೆಚ್ಚಿಗೆ ಆಗ್ಲಿ ಅದು ಪರವಾಗ ಇಲ್ಲ, ಆದ್ರೆ ನಮಗೆ ಅನುಕೂಲ ಆಗುವಂಗಿದ್ರೆ ಹಿಡಿಬೇಕು ಅನ್ನೋ ಆಸೆ ಐತೆ. ಅನುಕೂಲ ಅಂದ್ರೆ ಏನು? ಲಗತ್ತಾಗ್ಬೇಕು, ನಮ್ಮ ಊರಾಗ ಸಿಗ್ಬೇಕು ಭೂಮಿ, ಬೇರೆ ಊರಾಗ ಆಗ್ಬಾರ್ದು. ಈಗ ಹಳ್ಳಿಗೆ ಹೋಗಿ ಬರೋದಕ್ಕೆ ಇಲ್ಲೇ ಇದು ಮಾಡೋದಕ್ಕೆ ಬಹಳ ಪ್ರಕೃತಿ. ಹಿಂಗ ನಮ್ಮ ಆಸೆ ಒಟ್ಟು ಊರಾಗ ಸಿಗ್ಬೇಕು ಅನ್ನೋದು ಐತೆ. ಮತ್ತೆ ಮಗ ಇಲ್ಲೇ ಮುಂದುವರಿಲಿ ಅಂತೇಳಿ? ಹಾ, ಅದ ಆಸೆ ಇದೆ. ಮತ್ತೊಂದೇನು, ಮಕ್ಕಳೆಲ್ಲ ಓದಿದ್ದಾರೆ? ಅವನು 12 ಸಾಲಿ ಕಲ್ತಾನ್ರಿ. ಮತ್ತೆ ಒಬ್ಬವ ಸ್ವಾಮಿ ಆಗ್ಯಾನ ಅಲ್ಲಿ ಮಠದಾಗ, ಅದ್ರ ಬೆಳಗಾವ್ ಮುಕ್ತಿ ಮಠದಾಗ ಒಬ್ಬ ಸ್ವಾಮಿ ಆಗ್ಯಾನ. ಈ ಒಬ್ಬ ಮನೆ ದೊಡ್ಡವ, ಹೆಣ್ಣು ಮಕ್ಕಳಿದ್ರು ಕೊಟ್ಟಿವೆ ಅವರು. ತೃಪ್ತಿ ಜೀವನ? ತೃಪ್ತಿ ಜೀವನ ರೀ ನಮ್ದು, ರೈತರ ಜೀವನನ ತೃಪ್ತಿ. ಇವತ್ತ ನೌಕರಿ ಮಾಡ್ತಾನಂದ್ರ ಒಬ್ರು ಕೈ ಕೆಲಸ ಮಾಡಿದ್ರು ಒಂದು ತಿಂಗಳ ದಿವಸನೂ ಒಂದು ರಜಾ ಹಾಕದಂಗೆ ಮಾಡ್ಬೋದು. ಗೌರ್ಮೆಂಟ್ ರಜಾ ಏನು ಬಂದಿರ್ತಾವ 4 ದಿನ ಅದ ರಜಾ ರಜಾ ಅವ. ಆ ರಜಾ ಹಾಕಿದ್ರೆ ಉಳಿದು ನಡೆಯಂಗಿಲ್ಲ. ಈಗ ನಮ್ದು ಹಂಗಲ್ಲ, 1 ತಾಸು ಹೋಗಿ ಬಂದ್ರು ನಮ್ಮ ಡ್ಯೂಟಿ ಜಾಯ್ನ್ ಅದ. ಹಗಲೆಲ್ಲ ನಾವು ಮಕ್ಕೋಬೋದು, ಊಟ ಮಾಡ್ಬೋದು, ಮತ್ತು ನಮ್ಮ ಟೈಮ್ ನೀರು ಬಿಡೋ ಟೈಮ್ ಮತ್ತು ಎದ್ದು ಹೋಗ್ಬಿಡ್ತೀವಿ ಹೊಲ ಕಡೆ. ಅಂದ್ರೆ ಸುಖ ಜೀವನ ಇದು, ಹಗಲಿನೂ ಸಿಗ್ತೈತಿ ರೆಸ್ಟ್, ರಾತ್ರಿನೂ ಸಿಗ್ತೈತಿ. ಎರೆಗೊಬ್ಬರ ತಯಾರು ಮಾಡ್ಬೇಕಾಯ್ತು ನೀವು? ಅದ ಮಾಡಿಲ್ರಿ ಇನ್ನು. ಈಗ ಮಾಡ್ಬೇಕನ್ನೋ ಆಸೆ ಐತ್ರಿ. ಅವು ತೊಟ್ಟಿ ಅದು ಕಟ್ಟಿಸ್ಬೇಕಂತೇಳಿ ಕಲ್ಲದು ತಮ್ಮದಿಟ್ಟ ನೋಡುಗ, ಅದನ್ನ ಮಾಡಿಸ್ಬೇಕನ್ನೋ ಆಸೆ ಐತಿ. ಆದ್ರೆ ಇನ್ನೂ ಮಾಡಿಲ್ಲ ನಾವು. ಒಂದು ಮಾಡಿದ್ರೆ ನಿಮ್ಗೆ ಹೆಚ್ಚು ಗೊಬ್ಬರ ತಯಾರು ಮಾಡ್ಲಿಕ್ಕೆ? ಈಗ ದನ ಅದಾವಲ್ರಿ, ನಮ್ಗೆ ಮಾಡಿ ಮಾರಕ್ಕೂ ಅನುಕೂಲ ಐತಿ. ಈಗ ಅಲ್ಲಿ ಹೊಲದಾಗ ನೀರು ಇರ್ತೈತೆ, ದನಕ್ಕೆ ಕೊಟ್ಟಿಗೆನು ಹೊಲದಾಗ ಐತೆ, ಅನುಕೂಲ ಐತಿ ಎರೆಹುಳು ಗೊಬ್ಬರ ಮಾಡೋಕೆ. ಅದು ಬೇಲಿ ಹೊಲಿಬಾರ್ದು, ಗೊಬ್ಬರ ಸೊಪ್ಪು ಗಿಪ್ಪು ಎಲ್ಲ ಹಾಕಕ್ಕೆ ಅನುಕೂಲ ಐತಿ. ಅದು ಮಾಡ್ಬೇಕಂತ ಅದನ್ನ ಪ್ಲಾನ್ ಮಾಡಿ ಈಗ ಮಾಡತ್ತೆ. ರೈತರು ಬಹಳ ಕಷ್ಟ ಇದೆ ಕೃಷಿ ಒಳಗೆ, ಹೈನುಗಾರಿಕೆ ಲಾಭದಾಯಕ ಅನಿಸ್ತಾ ಇಲ್ಲ, ಖರ್ಚಲ್ಲೇ ಹೋಗ್ತಾ ಇದೆ. ಈಗ ನಮ್ದು ಕಷ್ಟ ಅದ್ರಾಗ ಹೋಗ್ತೈತಿ ಅಂತ ನೀವು ತೋರಿಸ್ಕೊಡ್ರಲ್ಲ. ಈಗ ನಮ್ಮ ಆದಾಯ ಹೇಳಿದ್ವಿ, ಈಗ ನಾವು ನಮ್ಮ ಆದಾಯ ಎಲ್ಲಿ ಸೋರ್ತೈತಿ? ಯಾವ್ದು ಕೊಳ್ಳಂಗಿಲ್ಲ, ಎಲ್ಲ ತಿನ್ನೋದು ಇಲ್ಲೇ ಮನ್ಯಾಗ. ಪ್ರತಿಯೊಂದು ನಮಗೆ ಮನ್ಯಾಗ ಐತೆ ಆದಾಯ ಅಂದ್ರೆ ಖರ್ಚು ಎಲ್ಲಿಂದ ಬಂತು, ಲಾಸ್ ಹೆಂಗ ಆಕೈತಿ ಜನರಿಗೆ ಅಂದ್ರೆ. ಈಗ ದನ ಕರುಗಳಿಗೆ ಅವಕ್ಕೆ ದಾಣಿ ತಿನ್ನಿಸ್ಬೇಕು, ಅದು ಕೇಕ್ ತಿನ್ನಿಸ್ಬೇಕು, ಅದ್ರ ಖರ್ಚು ಭಾಳ ಸಿಕ್ಕಾಗ್ತಾ ಇದೆ. ಈಗ ನಾವು ಎಷ್ಟು ಹಾಕ್ತೀವಿ ಅಷ್ಟು ಹಾಲು ಕೊಡುತ್ತೆ, ಹೆಚ್ಚು ಹಾಕಿದಷ್ಟು ಹೆಚ್ಚು ಹಾಲು ಕೊಡುತ್ತೆ, ಎಲ್ಲ ಅಲ್ಲೇ ಹೋಗುತ್ತೆ, ಬರೀ ಸಗಣಿ ಅಷ್ಟು ಉಳಿಯುತ್ತೆ ನಮಗೆ. ಹಿಂಗಂತ ಈಗ ಮೆಕ್ಕೆಜೋಳ ಹಾಕಿದ್ವಿ ನಾವು 3 ಪಾಕೆಟ್. ಆ ಮೆಕ್ಕೆಜೋಳ ತಗೊಂಡು ಹುಳಿ ಹಾಕಿದ್ವಿ. ಈಗ ಆ ಹುಳಿ ಪೀಕ 7 ಕ್ವಿಂಟಲ್ ಹುಳಿ ಹಾಕಂದು ಆ ಹುಳಿನ ನಾವು ಒಡಿಸಿ ದನಕ್ಕೆ ಹಾಕ್ತೀವಿ. ಈಗ ಇದು ಪಿಡಿಸು ಅದು ಇದು ಏನು ಹಾಕೋಂಗಿಲ್ಲ ನಾವು, ಅವ್ರು ಮಾರಕ್ಕೂ ತರೋಂಗಿಲ್ಲ. ಈಗ 1 ಕೆಜಿ ದಿವಸ ಸಂಜೆ 1 ಕೆಜಿ, ಮುಂಜಾನೆ 1 ಕೆಜಿ, 2 ಕೆಜಿ ಕೊಡ್ತೀವಿ. ಮತ್ತು ಅದ್ರ ಸಂಗತಿ ಹಸಿ ಮೇವು 1 ಕೆಜಿ 1 ಕೆಜಿ ಒಂದು ತನಕ. ಈಗ 2 ಆಕಳ ಅಂದ್ರೆ 2 ಕೆಜಿ ಹಾಕ್ತೀವಿ. ಅಂದ್ರೆ ಒಂದು ಟೈಮಕ್ಕೆ 1 ದಿವಸಕ್ಕೆ 2 ಕೆಜಿ ಓದ್ತೀವಿ, ರಾತ್ರಿ 1 ಕೆಜಿ, ಮುಂಜಾನೆ 1 ಕೆಜಿ. ಅದು ಹುಳಿನೂ ಚುಬಿಟ್ರೆ ಬೇರೆ ಏನು ಕೊಡೋಂಗಿಲ್ಲ ನಾವು, ಈಗ ಪಿಡಿಸಿ ಇಡಿಸಿ ಏನು ಹಾಕೋಂಗಿಲ್ಲ, ಬೇಕಾಗಿಲ್ಲ ಏನು. ಅದನ್ನ ನಾವು ಹಾಕೋಂಗಿಲ್ಲ ರೀ, ಹಾಕೋರು ಹಾಕ್ತಾರ. ಈಗ ಅದಕ್ಕೆ ವೀರ್ಯಾ ಗೊಬ್ಬರ ಅದು ಇದು ಕುಡಿಸಿರ್ತಾರೆ, ಆ ಮಲಿ ಹೊಡಿತೇವೆ ಆ ಕೂಳು ಅವ್ನು ಹಾಕಿದವ್ರು ಅವ್ರು ಹೇಳ್ತಾರೆ. ನಮಗೇನು ಮಲಿನ ಹೊಡಿಯಂಗಿಲ್ಲ ಏನಿಲ್ಲ, ಒಟ್ಟು ಇದು ಇದನ್ನು ಹುಳಿ ನುಚ್ಚೊಂದ ಹಾಕ್ತೇವೆ ನಾವು, ಹುಳಿ ನುಚ್ಚು ಸೋಯಾಬೀನ್ ಕುಡಿಸಿ. ಮೇವನ್ನು ನಿಮ್ಮ ಹೊಲದಾಗ ಸಿಗ್ತದೆ? ನಮ್ಮ ಹೊಲದಾಗ ಸಿಗ್ತೈತಿ. ಮತ್ತು ಖರ್ಚು ಎಂಥದ್ದು ಬರ್ತೈತೆ ರೀ, ಖರ್ಚು ಬರೋಂಗಿಲ್ಲ ನಮಗೆ. ಈಗೆಲ್ಲ ಕೊಂಡು ಮಾಡೋರಿಗೆ ಮಾತ್ರ ಖರ್ಚು ಐತಿ, ಇಲ್ಲ ಅಂತ ಹೇಳೋಲ್ಲ. ಆದ್ರೆ ನಾವು ಎಲ್ಲ ನಮ್ಮದು ಭೂಮಿ ಐತಿ ಎಲ್ಲ ಐತಿ ಅಂದ್ರೆ ನಮ್ಗೆ ಆದಾಯ ಚಲೋ ಐತಿ, ಅದ್ರ ಬಗ್ಗೆ ಖರ್ಚಿಲ್ಲ. ಅದಕ್ಕೆ ಇದನ್ನ ಕೃಷಿ ಆಧಾರಿತ ಉಪಕಸಬು ಅಂತಾರೆ. ಅದು ಮುಖ್ಯ ಕಸಬು ಆಗಬಾರದು, ಕೃಷಿ ಜೊತೆಗಿದ್ದಾಗ ಲಾಭದಾಯಕ. ಅಂದ್ರೆ ಭೂಮಿ ಇದ್ರೆ ಮಾತ್ರ ಕೃಷಿ ಮಾಡ್ಬೇಕು. ಈಗ ಹಂಗ ನಾವು ಕಟ್ಟಿ ಈಗ ಹುಲ್ಲು ಮಾರಕ್ ತಗೋಬೇಕು, ಹಸಿ ಮೇವು ಮಾರಕ್ ತಗೋಬೇಕು, ದಾಣಿನೂ ಮಾರಕ್ ತಗೋಬೇಕಂದ್ರೆ ಅದರ ಒಳಗೆ ಲಾಭ ಇಲ್ಲ. ಅವ್ರು ಹೇಳೋದು ನಿಜ ಇದೆ. ಈಗ ನಾವು ಇದ್ರ ಜೊತೆಗೆ ಮಾಡ್ತೇವೆ ಅಂದ್ರೆ ನಮ್ಗೆ ಲಾಭ ಇದೆ. ಮತ್ತೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಏನು ಖುಷಿ ಕೊಟ್ಟಿದ್ದು ಏನು ನಿಮಗೆ? ಏನು ಈಗ ಮೊದಲಿಗೆ ಈಗ ಅಂದ್ರೆ ಅವಾಗ ಹತ್ತಿ ಹೊಡಿತಿದ್ವಿ, ಪದ ಹೇಳ್ತಿದ್ವಿ, ರೂಲ್ ಹೊಡ್ಕೊಂತ ನಿದ್ದೆ ಬರ್ತದೆ ಅಂತೇಳಿ. ಈಗ ಆದ ಖುಷಿನೇ ಜಾಸ್ತಿ. ಈಗ ಈಗೆಲ್ಲ ಈಗ ಹಂತಿ ಪಂತಿ ಏನು ಹೊಡೆಯಂಗಿಲ್ಲ ರೀ. ಈಗ ಬೈಕ್ ಹೊಡೆದು ಇಲ್ಲಾಂದ್ರೆ ಕಾರ್ ಹೊಡ್ಕೊಂಡು ಹೋಗೋದು, ಈಗ ಈಗಿನ ಖುಷಿನೇ ಬೇರೆ, ಮೊದಲಿನ ಖುಷಿನೇ ಬೇರೆ. ಇಷ್ಟೆಲ್ಲ ಹಾಡು ಕಳ್ಕೊಂಡ್ವಿ ಅನ್ಸುತ್ತೆ. ಅದು ಕಳ್ಕೊಂಡ್ವಿ ಅನ್ಸುತ್ತೆ. ಈಗ ಹಾಡು ಹೇಳ್ರಿ ಒಂದು. ಹಂತಿಪದ. ಹಂತಿಪದ ರೀ, ರೂರ್ ಹೊಡ್ಕೊಂತ ಹಾಡಿದ್ವಿ ನಾವು. ಕಳ್ಳಿಯ ಕಡೆ ಕಡದ ಮೈ ಎಲ್ಲ ಗುಳ್ಳೆದ ತೆಳ್ಳನ ಪೋರಿ ಗೆಳತಾನು, ತೆಳ್ಳನ ಪೋರಿ ಗೆಳತಾನ ಮಾಡಿದರ ಎಳ್ಳ ಹೋಳಿಕೆ ಮಾಡಿ ಉಣಶಾಳು. ಕಾಕುಳುಗಿ ಹೋಗವಳು ಕ್ಯಾಕರಿಸಿ ಕೆಮ್ಮವಳು, ಯಾಕೋ ನನ ಗೆಳೆಯ ಬರಲಿಲ್ಲ ಅಂತೇಳಿ ದುಕ್ ದುಕಿಸಿ ಅಳತಾಳು. ಇಂಥವೆಲ್ಲ ಹೇಳಿ ನಗಿದೀವಿ ರೀ ನಾವು. ಅದೆಲ್ಲ ನೆಪ್ಪಕ್ಕಾವು. ಈಗೇನು ಹಂತಿ ಹೊಡಿದಿಲ್ಲ, ಇದು ಮಾಡೋದೂ ಇಲ್ಲ. ಮುಂದೊಬ್ರು ಹಾಡ್ತಿದ್ರು, ಹಿಂದೊಬ್ರು ಹಂಗೆಲ್ಲ ಇತ್ತರಿ ಅದಾವಾಗ. ಈಗೇನು ಇಲ್ಲ, ಈಗ ರೂರು ಹೊಡಿದಿಲ್ಲ. ಈಗೆಲ್ಲ ಟ್ರ್ಯಾಕ್ಟರ್ಗಳು ಬಂದಾವ, ತುಳಿ ಹೋಗಿದ್ದು ಟ್ರ್ಯಾಕ್ಟರ್ ಓಡಿಸಿ ಕಾಸ ನಾಲ್ಕು ಮಂದಿ ಕೂಡ ತೆಗೆದು ಹೋದ್ರಂದ್ರೆ ಹತ್ತು ಮಂದಿ ಹೋದ್ರಂದ್ರೆ ಎಂತ ಮೂರು ಎಕರೆ ಹೊರದ ಹುಲ್ಲು ಕಿತ್ತು ಬಂದು ಬಿಡ್ತಾರೆ. ಈಗ ಅವಾಗ ನಾವು ನಾಲ್ಕು ಐದು ದಿನ ತೋರಿಸ್ತಿದ್ವಿ. ಮತ್ತೆ ಈಗ ಶ್ರಮ ಪಡಲ್ಲ ಜನ? ಶ್ರಮ ಪಡ್ತಾರೆ. ನಮಸ್ಕಾರ. ನಮಸ್ಕಾರ. ಶಿವಪುತ್ರಯ್ಯ ಶಿವಬಸಯ್ಯ ಹಿರೇಮಠ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ ಬಿ ರಾಮಡಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ಕೃಷಿ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಮುಂಡಗೋಡು ತಾಲೂಕಿನ ಹುಣಗುಂದದ ಬಸನ್ಗೌಡ ಕಲ್ಲನ್ಗೌಡ ರಾಯನ್ಗೌಡರ್. ಈಗ ನಮ್ಮ ಜೊತೆಯಲ್ಲಿ ಬಸನ್ಗೌಡ ಕಲ್ಲನ್ಗೌಡ ರಾಯನ್ಗೌಡರ್ ಅವರಿದ್ದಾರೆ. ಮುಂಡಗೋಡು ತಾಲೂಕಿನ ಹುಣಗುಂದ ಗ್ರಾಮದವರು. ಒಬ್ಬ ರೈತರಾಗಿ 8 ಎಕರೆ 29 ಗುಂಟೆ ಜಮೀನಿದೆ, ನೀರಾವರಿ ಇದೆ, ಅದರೊಳಗೆ ಹೇಗೆಲ್ಲ ಬೆಳ್ಕೊಂತ ಬರ್ತಾ ಇದ್ದಾರೆ, ಕೃಷಿ ಅವ್ರಿಗೆ ಹೇಗೆ ಅನಿಸ್ತಾ ಇದೆ, ಈ ನಿಟ್ಟಿನೊಳಗೆ ಮಾತಾಡಿಸ್ತಾ ಇದೀವಿ. ನಮಸ್ಕಾರ ಬಸನ್ಗೌಡ. ನಮಸ್ಕಾರ ಸರ್. ನಿಮ್ಮ ಬಾಲ್ಯ ಹೇಗಿತ್ತು ಇಲ್ಲಿ ಹುಣಗುಂದಲ್ಲಿ? ಬಾಲ್ಯ ಜೀವನ ನಮಗೆ ತಂದೆಯವರು ಇದ್ದಾಗ ಮೊದಲ ನಮ್ಮದು ಹೋಟೆಲ್ ಇತ್ತು ಸರ್, ಚಾದ ಅಂಗಡಿ. ಭೂಮಿನೂ ಇತ್ತು, ಕಂಪ್ತನೂ ಇದ್ವು, 4 ಎತ್ತಿದ್ವು, ಒಂದು 10-12 ದನಗಳು ಇದ್ದವು, ಸಾಕು ದನಗಳು, ಎಮ್ಮೆ ಉಡ್ಡದು. ಆ ನಂತರ ಈಗ ಇತ್ತಿತ್ತಲಾಗಿ ಏನೈತಲ್ಲ, ನಮ್ಮ ತಂದೆಯವ್ರು ತೀರ್ಕೊಂಡಿಂದ ಸ್ವಲ್ಪ ಆಳಿಂದ ಸಮಸ್ಯೆ ಆಗಾಕತ್ತಿಂದ ನಾವು ಅದು ಹೋಟೆಲ್ ಬಂದ್ ಮಾಡಿದ್ವಿ. ಹೋಟೆಲ್ ಬಂದ್ ಮಾಡಿ ಈಗ ಕಮತದ ಕೃಷಿ ಬಗ್ಗೆ ನಾವು ಹೊಂದ್ಕೊಂಡ್ಬಿಟ್ಟಿವಿ. ಕೃಷಿಗೆ ಮನೆ ಭೂಮಿ ಇದ್ದಿದ್ದ ಸಲುವಾಗಿ ಅದು ಸ್ವಲ್ಪ ನಮ್ಗೆ ಅದರಲ್ಲಿಂದ ಸುಖ ಆಗಕತ್ತ, ಹಿಂಗಾಗಿ ನಾವು ಅದು ಭೂಮಿನೂ ಮಾಡಿದತ್ತು, ಈ ದಂಧೆಗೆ ಸಾಕಿನ ಅಂತೇಳಿ ಬಿಟ್ಬಿಟ್ರಿ ಸರ್. ಕಡೆಗೆ ನಮ್ದು ಈಗ 3 ಎಕರೆ 29 ಗುಂಟೆ ಒಳಗೆ ಅದು ನೀರಾವರಿ ಒಳಗೆ 2-5 ವರ್ಷ ಬ್ಯಾಸಿಗೆ ಮಳೆಗಾಲ ಕೂಡ 2 ಪೀಕ್ ಭತ್ತ ತೆಗೆದ್ವಿ ನಾವು. ಮಳೆಗಾಲ ಒಂದು 20-25 ಚೀಲ ಹಾಕಿತ್ತು 1 ಎಕರೆ. ಬ್ಯಾಸಿಗೆ 45-50 ಮಟ ಭತ್ತ ಹೋಗ್ತಿದ್ವಿ ಅವಾಗ. ಆದ್ರೆ ನಮಗದು ಸ್ವಲ್ಪ ಆಳಿಂದ ಸಮಸ್ಯೆ ಅವಾಗ ಬಹಳ ಚಂದ ಇತ್ತು, ತೊಂದರೆ ಇದ್ದಿದ್ದಿಲ್ಲ. ಭತ್ತದ್ದು ಧಾರಣೆ ಇತ್ತು, ಭತ್ತನು ಯಾವಾಗ ಕೊಡ್ತೇವೆ ಅವಾಗ ತೊಗೊಂತಿದ್ರು. ಅವಾಗ ನಾವು ಇದು ಸ್ವಲ್ಪ ಸಣ್ಣ 18-ರಿಂದ 20-25 ವರ್ಷ ಮಾಡೋ ಮಠ. ಅತ್ಲಾಗಿಂದ ಇತ್ಲಾಗ ಏನೈತೆಲ್ಲ ಸ್ವಲ್ಪ ಕಮ್ತದ್ದು ಭತ್ತದ್ದು ಸ್ವಲ್ಪ ಸಮಸ್ಯೆ ಆಗಾಕತ್ತಿತ್ತು. ಹಿಂಗಾಗಿ ಭತ್ತದ್ದು ಒಟ್ಟು ಕಮ್ಮಿ ಮಾಡಿ ಮುಂದೆ ಮತ್ತೆ ಬೇರೆ ಬೇರೆ ಪೀಕ್ ಮಾಡಿರತ್ತಂತೇಳಿ ಗೋವಿನ ಜೋಳ ಕಬ್ಬು ಇಂಥವೆಲ್ಲ ಮಾಡಿ ನಾವು ಕಮ್ತಾನ ಇದು ಮಾಡಾಕತ್ತೀವಿ ಸರ್. ಆಗಿಂದ ಸಾಧಾರಣ ಸರಿಯಾಗಿ ಬಿಡುತ್ತೆ. ಈಗ ಹೈನುಗಾರಿಕೆ ಬಗ್ಗೆ ನಾವು ಸ್ವಲ್ಪ ತಿಳಿ ಹಾಕೀವಿ. ಈಗ ಒಂದು ಸದ್ಯ 4 ಆಕಳುಗಳು ಅದಾವ ನಾವು. ಈಗ ಇನ್ನು ಮುಂದೆ ಅದನ್ನ ಸ್ವಲ್ಪ ದೊಡ್ಡ ಮಾಡಾಕತ್ತೀವಿ ಸರ್ ಹೈನುಗಾರಿಕೆದ. ಯಾಕಂದ್ರೆ ನಮ್ಗೆ ಅದರದ್ದು ಒಂದು ಸ್ವಲ್ಪ ಭಾಳ ಇಡ್ಸಾಕತ್ತೈತಿ. ಅಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ಮ ಮಾವರು ಅದಾರ ಒಬ್ಬರು, ಚನ್ನಪ್ಪ ಮುಗದ್ ಅಂತೇಳಿ. ಅವ್ರದ್ದು 1 ಎಕರೆ ಭೂಮಿ ಇಲ್ಲ, 1 ಇಂಚ್ ಭೂಮಿ ಇಲ್ಲ ಅವ್ರು. ಅವ್ರದ್ದು 1 ಇಂಚ್ ಭೂಮಿ ಇಲ್ಲ ಅಂದ್ರೆ 10 ಗೊಡ್ಡ ಅದಾವು, 8 ಜರ್ಸಿ ಆಕಳ ಮಾಡ್ಯಾರ ಅವ್ರು. ಅವ್ರದ್ದು ಜಾಗ ಭಾಳ ಐತಿ, ಜಗ ಬಾಳಿದ್ದಕ್ಕೆ ಅವ್ರು ಆಶಿಸಿ ಬರೀ ದನಗಳು ಕಟ್ಟಕ ಆಶಿಸಿ ಹಾಕ್ಯಾರ ಅವ್ರು ಮ್ಯಾಲ ಅವ್ರು ಅದಾರ ಅದ್ರ ಮತ್ತೆ ಬಾಡಿಗೆ ಮನಿ ಕೊಟ್ಟಾರ ಅದ್ರಲ್ಲಿಂದ ದೊಡ್ಡ ಉತ್ಪನ್ನ ಮಾಡಕತ್ತಾರ ಅವ್ರು ಏನೆಲ್ಲ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಉತ್ಪನ್ನ ತೆಗಿತಾರ ಹಾಲಿಂದ ಆ ನಂತರ ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರದ ಅದರದೇ ದೊಡ್ಡ ಲಾಭ ಆಗಿಬಿಟ್ಟೈತೆ ಅವ್ರು 1 ಲಾರಿ ಗೊಬ್ಬರ ತೆಗಿತಾರೆ ಒಂದು ತಿಂಗಳಿಗೆ ಅವ್ರು ಒಂದು ತಿಂಗಳಿಗೆ ಇಲ್ಲೇ ನಮ್ಮ ಮುಂಡಗೋಡು ತಾಲೂಕಿನವ್ರು ಬಂದು ಅಲ್ಲಿಂದ ತೊಗೊಂಡ್ಬರ್ತಾರೆ ಈ ಅಡಿಕೆ ತೋಟಗಾರರು ಅದರಲ್ಲಿಂದ ನಾವು ಅದನ್ನ ನೋಡ್ಕೊಂಡು ಅವ್ರು 1 ಇಂಚ್ ಭೂಮಿ ಇಲ್ಲ ಅವ್ರದ್ದು ಅವ್ರದ್ದು ಇದು ನೋಡಿಕೊಂಡು ಈ ನಮಗೆ ಹೆಚ್ಚು ಹೈನುಗಾರಿಕೆಯಿಂದ ಲಾಭ ಐತೆ ಅಂತೇಳಿ ನಾವು ಈಗ 1-4 ಆಕಳ ಮಾಡೀವಿ ಅದರಿಂದ ನಮಗೆ ಬಹಳ ಯೋಗ್ಯ ಆಗೈತಿ ಮತ್ತು ನೀವು ಹುಲ್ಲು ಹಚ್ಚಿ 1 ಎಕರೆದಷ್ಟೇ ಮುಂದೆ ಈಗ ಅದನ್ನ ದ್ವಾಡ ಮಾಡ್ಬೇಕಂತೇಳಿ ನಾವು ಸ್ವಲ್ಪ ನಮ್ಮ ಮನುಷ್ಯನ್ಯಾಗ ಹುಡುಗರು ಮೊದ್ಲು ನಮ್ಮದು ಹುಡುಗ KMF-ನಾಗಿದ್ದ ಇಲ್ಲಿ ಬೆಂಗಳೂರೊಳಗೆ ಈಗ 2 ವರ್ಷದಿಂದ ಲಾಕ್ಡೌನ್ನಾಗ KMF ಬಂದಾಗಲೆಲ್ಲ ಚಲೋ ಇದ್ದವು ಅವು ಪಾರ್ಟ್ನರ್ಶಿಪ್ ಅದ ಮ್ಯಾಗ ಮಾಡಿದ್ದಕ್ಕೆ ಅವರು ಸ್ವಲ್ಪ ಬಂದ್ ಮಾಡಿದ್ರು ಅದನ್ನ ಹಿಂಗಾಗಿ ನಾವು ಈಗ ಅದ್ರ ಮ್ಯಾಗ ಆಸೆ ನಮ್ಮ ಹುಡುಗ ಇಲ್ಲ KMF-ಇಂದ ಒತ್ತು ಕೊಟ್ಟು ಅದನ್ನ ಇದು ಮಾಡೋಣಪ್ಪ ಹೈನುಗಾರಿಕೆ ಅಂದಿದ್ದಕ್ಕೆ ತಲೆ ಓಡಿಸಿ ಅದನ್ನ ಮಾಡಾಕಿತ್ತು ಸರ್ ಬಾಲ್ಯದಿಂದ ಇರಲಿಲ್ಲ ದನಕರುಗಳು ಅವಾಗಿಂದನೂ ಇದ್ದವು ಹೌದು ಸರ್ ಬಾಲ್ಯದಿಂದ ದನಗಳು ಇದ್ವು ಸರ್ ಅವಾಗ ತೆಗೆದ್ವಿ ಅವಾಗ ಅದ್ರದಷ್ಟು ಇದು ಇದ್ದಿದ್ದಿಲ್ಲ ಇದ್ರು ಅವಾಗ ನಾವು ಮಾರಬೇಕು ಕೊಡ್ಬೇಕು ತಗೋಬೇಕು ಅನ್ನೋದು ಮನಿ ಭೂಮಿ ಹೊಲಗಳಿಗೆ ಗೊಬ್ಬರ ಹೇರ್ಕೊಂತಿದ್ವಿ ಅವಾಗ ಮತ್ತು ಭೂಮಿ ಫಲವತ್ತಿದ್ವು ರೀ ಯಾವಾಗ ಈ 8-10 ವರ್ಷದಕ್ಕಿಂತ ಮುಂಚೆ ಭೂಮಿ ಫಲವತ್ತಿತ್ತು ಯಾವ ಗೊಬ್ಬರ ಉಗುತ್ತಿದ್ದಿಲ್ಲ ಯಾವುದು ಈ ಸರ್ಕಾರಿ ಕಂಪನಿಗಳು ಎಣ್ಣೆ ಹೊಡಿತಿದ್ದಿಲ್ಲ ಫಲವತ್ತಿತ್ತು ಭೂಮಿ ಎಲ್ಲಿ ಏನ್ ಕಾಲ ಹಾಕಿದ್ರು ಹುಸಿ ಹೊಕ್ಕಿದ್ದಿಲ್ಲ ಬರ್ತಿತ್ತು ಈಗ ಈಗ 10 ವರ್ಷದಿಂದ ಇತ್ಲಾಗ ಏನಂತಾರೆ ಫಲವತ್ತೆಲ್ಲ ಹಾಳಾಗ್ಬಿಟ್ಟೈತಿ ಭೂಮಿಯೊಳಗೆ ಏನು ಮಾಡಿದ್ರು ಫಲವತ್ತು ಮಾಡಿದಾಗ ನಮ್ಗೆ ಉತ್ಪನ್ನ ಸಿಗ್ತೈತೆ ಎಲ್ಲ ಹೊರತು ಇಲ್ಲ ಅಂದ್ರೆ ಸಾವಯವಿಗೆ ಹೊಂಟ್ಬಿಟ್ಟೇವ್ರಿ 8-10 ವರ್ಷ ಏನು ಮಾಡಿದ್ವಲ್ಲ ಬಹಳ ನುಕ್ಸಾನಾಗ ಆಗತ್ತೆ ಭತ್ತನು ಬರುವಲ್ದು ಭತ್ತ ಬಂದಿದ್ದು ಇಲ್ಲಿ ಮಾರ್ಕೆಟ್ನೊಳಗೆ ಅದನ್ನ ತಗೊಳಕತ್ತಾ ಇರಲಿಲ್ಲ ನಮ್ದು ಭತ್ತನ ಮತ್ತೆ ಬೇರೆ ಗೋವಿಂಜಳ ಮಾಡಿದ್ರು ಅದಕ್ಕೂ ಆಗಿಂದಾಗ ಮಾರ್ಕೆಟ್ ಸಿಗಂಗಿಲ್ಲ ಅದಕ್ಕೆ ಯಾವಾಗ ಸಿಗ್ತೈತ್ರಿ ಎಲ್ಲಾ ರೈತರ ಕೈ ಮಾಲ್ ಖಾಲಿ ಆಗಿ ಹೋಗಿಂದ ಅವಾಗ ಮಾರ್ಕೆಟ್ ಸಿಗ್ತೈತಿ ಅದು ಒಬ್ಬರಿಗೆ ಹತ್ತೈತಿ ಒಬ್ಬರಿಗೆ ಹತ್ತಂಗಿಲ್ಲ ಹಿಂಗಾಗಿ ಅದನ್ನು ಕಮ್ಮಿ ಮಾಡಿ ಈಗ ಕಬ್ಬಿಂದ ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ ಕಬ್ಬು ಹಾಕಾಕತ್ತೀವಿ ಅದ್ರದ್ದು ಒಂದಿಟ್ಟು ಲಾಭ ಅನ್ಸಾಕತೈತಿ ಕಬ್ಬು ಒಂದು ಮಾಡ್ತೀವಿ ಆನಂತರ ಈಗ ಈ ಕಬ್ಬಿಂದ ಇನ್ನು 2 ವರ್ಷ ಐತಿ ಅದು ಮುಗಿದ್ಕೊಳ್ಳೇ ನಾವು ಅಡಿಕೆ ಚಾಲೂ ಮಾಡ್ತೀವಿ ಈಗ ಭೂಮಿ ಎಲ್ಲ ಒಂದ್ ರೀತಿಯಿಂದ ಉತ್ಪಾದಕತೆ ಕಳ್ಕೊಂಡು ಬರಡ್ ಆಗಿಬಿಟ್ಟಿದ್ದು ಅಂದ್ರಲ್ಲ ಹೌದು ಸರ್ ಯಾಕೆ ಕಂಪನಿ ಎಣ್ಣೆ ಗೊಬ್ಬರ ಆಳು ಸಿಗ್ಲಾರ್ದಕ್ಕ ನಾವು ಹುಲ್ಲು ಕಳೆ ತೆಗೆದ್ರ ಸಲುವಾಗಿ ಆಳು ಸಿಗ್ಲಾರ್ದಕ್ಕ ಸರ್ಕಾರಿ ಕಂಪನಿಗಳು ಎಣ್ಣೆ ರೋಗರು ಮತ್ತ ಅವು ಯಾವ್ಯಾವ್ದು ಎಣ್ಣೆ ತೊಗೊಂಬಂದು ಕಳೆನಾಶಕ ಅದನ್ನು ಹೊಡೆದು ಭೂಮಿ ಎಲ್ಲ ಬರಡ್ ಆಗಿಬಿಟ್ಟೈತೆ ಸರ್ ಒಂದ್ ಕೀಟನಾಶಕಲ್ಲ ಈಗ ಈ 10 ವರ್ಷದಿಂದ ಇತ್ಲಾಗ ನಾವು ಗುದ್ಲಿಲೆ ಹೊಡೆದ್ ನೋಡಿದ್ರ ಗುದ್ಲಿ ಭೂಮಿ ಅಗದ್ ನೋಡಿದ್ರ ಒಂದ್ ಕೀಟನಾಶಕ ಇಲ್ಲ ಎರೆಹುಳ ಸಗಣಿಯನ್ನು ಗೊಬ್ಬರ ಮತ್ತ ಈ ಭೂಮಿಯಾಗೂ ಹುಳುಗಳು ಗೊಬ್ಬರ ಹುಳ ಅಂತ ಇರ್ತಿತ್ತು ಸರ್ ಅದ್ರಲ್ಲಿಂದ ಏನೈತಲ್ಲ ಭೂಮಿ ಫಲವತ್ತ ಬಹಳ ಇವು 3 ಮೇನ್ ಸರ್ ಭೂಮಿಗೆ ಇವು 3 ಮಾತ್ರ ಇದ್ರ ನಮ್ದು ಇವತ್ತು ಪೀಕ್ ಬರ್ತೈತೆ ಅನ್ನೋದು ಗ್ಯಾರಂಟಿನ ನೋಡಿ ಸರ್ ಈ ಸರ್ಕಾರಿ ಗೊಬ್ಬರದಿಂದ ಎಲ್ಲ ಭೂಮಿ ಫಲವತ್ತ ಕಳ್ಕೊಂಡ್ಬಿಟ್ಟೇವೆ ಸರ್ ನಾವು ಈಗ ಅದ್ರಲ್ಲಿಂದ ಜ್ಞಾನೋದಯ ಆಗಿವ್ ಸರ್ ನಾವು ಅವಾಗೇನಿಲ್ಲ 2 ಚೀಲ ಗೊಬ್ಬರ ಹೋಗಿ ಪೀಕ್ ಹಸರಾತ್ ಮಸ್ತ್ ಬಂತ ಅಂತೇಳಿ ತೊಗೊಂಡ್ಬರೋದು ಹಿಂದೆಗಡೆ ಕೂದು ನಾವು ಧಾನ್ಯ ಕಾಟ ಮಾಡಿದ್ರೆ ಇಳುವರಿನ ಇಲ್ಲ ಸರ್ ಈಗ 8-10 ವರ್ಷ ನಾವು ಬೆಳೆದಿದ್ದು ಮೊದ್ಲು ಹಿಂದೆ ಹಿರಿಯರು ಬೆಳೆದಿದ್ದು ಅವ್ರು 100 ಚೀಲ ಭತ್ತ ಬೆಳೆದ್ರು ಸಾಕಷ್ಟು ಇಳುವರಿ ವಜನ್ ಕಟ್ಟಿರ್ತಿತ್ತು ಕಾಲ ಈಗ 10 ವರ್ಷದಿಂದ ಇತ್ತಾಗ ನಾವು ಏನೋ ಬೆಳೆದ್ರು ಇಳುವರಿ ಇಲ್ಲ ಸರ್ ನಮ್ದು ಮತ್ತೆ ತೂಕನೂ ಇಲ್ಲ ಅದರಲ್ಲಿಂದ ಬಹಳ ನಮ್ಮ ರೈತರಿಗೆ ಆದ ಬಹಳ ಹೊರತು ಕುಂತಿದ್ದ ಆದ ಸರ್ ಹಿಂಗಾಗಿ ಎಲ್ಲರೂ ಬಾಳೆ ಅಡಿಕೆ ಕಬ್ಬು ತೆಂಗನೂ ಬಿಟ್ಟು ಬಿಟ್ಟಾರ ಸರ್ ತೆಂಗಿನ ಗಿಡ ಕಾಯಾಗಿ ನುಸಿ ಹುಳ ಹತ್ತಿ ಉದುರಕ್ಕೆ ಹತ್ತಿ ಬಿಟ್ಟು ಅದ್ರದ್ದು ಲಾಭ ಅನ್ನಿಸ್ಲಿಲ್ಲ ಮೊದ್ಲು ತೆಂಗ ಮಾಡಿದ್ರು ಮಾಯಿಂದ ಮಾಡಿದ್ರು ಮಾಯಿಂದು ಈ ತೆಗಿಯಕ್ಕೆ ಹತ್ತಿ ಬಿಟ್ಟಾರ ಸರ್ ಮನೆ ಪುಡ್ತಕ್ಕೆ ಎಲ್ಲರ 4 ಗಿಡ ಹಚ್ಕೊಳ್ಳೋದ್ರಿ ಈಗ ಮೊದ್ಲು ಮಾಯಿನ ತೋಟನೂ ಭಾಳ ಇದ್ದು ರೀ ಮೊದ್ಲು ಈಗೆಲ್ಲ ತೋಟ ತೆಗೆದು ಬಿಟ್ಟರು ಯಾಕಂದ್ರೆ ಇವು ಫಲಸ ಎಣ್ಣೆ ಹೊಡೆದು ಅದನ್ನ ಎದ್ದಿ ಎಣ್ಣೆಗೆ ಎದ್ದಿದ್ದು ಕಾಯಿ ಇದ್ರು ಅದು ಹಣ್ಣು 3 ದಿನದಾಗ 2 ದಿನದಾಗ ಹಣ್ಣಾಗ್ಬಿಡೋದು ಕಾಯಿನ ರೀ ಅದನ್ನ ತಿಂದ್ರೆ ಮನುಷ್ಯಾಗ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಆಗಕತ್ತಿದ್ವು ಹಿಂಗಾಗಿ ಜನ ಅದನ್ನು ಮುಂದೆ ಹೋಗೋರು ತಗೊಳಕ್ ಈಗ ಆಸೆಕ್ಕೆ ಬಿದ್ದು ಮೊದ್ಲು ತೊಗೊಂತಿದ್ರು ಈಗೇನು ಇವರು ಗುತ್ತಿಗೆದಾರರು ಹಿಡಿದು ಇವ್ರಿಗೆ ಎಣ್ಣೆ ಉಪಯೋಗ ಮಾಡಿಕೊಂಡು ಎರಡು ದಿನದಾಗ ಮೂರು ದಿನದ ಹಣ್ಣು ತಗೊಂಡ್ಬಂದು ಪ್ಯಾಟಿಂಗ್ ಮಾಡಕತ್ತಿದ್ರಲ್ಲ, ಆದ್ರೂ ಒಬ್ಬೊಬ್ರು ಹತ್ತಕ್ಕೊಬ್ಬರು ಹೋಗ್ತಾರ ಮೊದಲಿನಷ್ಟು ಇಲ್ಲ ಹರಿಸ್ತಾರೆ. ಬಾಳೆಹಣ್ಣು ಆತು, ಆದಾತು, ಚಿಕ್ಕು ಹಣ್ಣು ಆತು, ಇವಕ್ಕೆಲ್ಲ ಈಗ ಸ್ವಲ್ಪ ಹೊಡೆತ ಕುಂತುಬಿಟ್ಟೆ ಸರ್. ಅವಾಗ ಮುಂಚೆ ರೈತರು ಸುಗ್ಗಿ ಒಳಗೆ ಅವಾಗೆಲ್ಲ ಖುಷಿ ಪಡ್ತಿದ್ರು, ರಾಶಿ ತುಂಬುತ್ತಿದ್ರು, ರಾಶಿ ಪೂಜೆ ಮಾಡ್ತಿದ್ರು, ದಾನ ಧರ್ಮ ಎಲ್ಲಾನು ಇತ್ತು. ಈಗ ಅಂತ ಬೆಳೆ ನಾವು ಬೆಳೆ ಎಲ್ಲ ಬೆಳೆದ್ರು ಕೂಡ ಮಷಿನ್ ಒಳಗೆ ಹಾಕ್ತೀವಿ, ಸೀದ ಮಾರ್ಕೆಟ್ಗೆ ಕಳಿಸ್ತೀವಿ. ಅವಾಗಿಂದ ಒಂದು ಭಾವನಾತ್ಮಕ ಸಂಬಂಧ ಇದೆಯಲ್ಲ, ಈಗ ಕಡಿಮೆ ಆಗಿದೆ ಅನ್ಸುತ್ತೆ. ಈಗ ನಾವ ಮಾಡಿದವರು ನಾವು ಅದೇವಿ ಅದ್ರೊಳಗೆ ಹತ್ತು ವರ್ಷದಿಂದ ನಾವು ಆಳ ಕರ್ಕೊಂಡು ದುಡಿದು ನಾಲ್ಕಾಳು ಕರ್ಕೊಂಡು ಯಾರು ರೂಲ್ ಕಟ್ಟಿ ಕನ ಮಾಡಿ ಅದನ್ನ ನಾಲ್ಕಾಳು ಕರ್ಕೊಂಡು ರಾತ್ರಿ ಹಗಲಿ ತೋರ್ಸಂಗಿಲ್ಲ, ರಾತ್ರಿನ ತುಳಿ ಯಾರು ಮೂರು ತುಳಿ ತೆಗಿಬೇಕ್ರಿ, ರಾತ್ರಿ ಬೆಳೆದಿಂಗದಾಗ ತೆಗಿಬೇಕು. ಮುಂಜಾನೆ 9 ಗಂಟೆ ಒಳಗೆ ರಾಶಿ ಹೊಡೆದಿಡ್ಬೇಕು, ಬೆಳಗ್ಗೆನ ಹೊಟ್ಟೆ ತೂರ್ಬೇಕು. ಅಂತವೆಲ್ಲ ಮಾಡ್ಕೊಂತ ಇದ್ದವ್ರು ನಾವ, ರಾಶಿ ಕಟ್ಟದವ್ರು ನಾವ, ಹುಲಿಯಾರ್ದ ಸುತ್ತ ಹಾಕಿ ರಾಶಿ ಕಟ್ಟತ್ತಿದ್ವಿ. ಅವೆಲ್ಲ ಹಿಂದಿನ ಹಿರಿಯರು ಮಾಡಿದ್ದ ಕಾಲಜ್ಞಾನ ಪ್ರಕಾರ ಅದು ಚಲೋನ. ಅದ್ರ ಮಾಡಲಿಂದ ನಮ್ಗೆ ಬಹಳ ವರ್ಷ ಸ್ವಲ್ಪ ಉಂತಾ ಇದು ಹೊಡ್ತಕೊಂತೈತ್ರಿ ನಮ್ಗೆ ಸರ್. ಅವಾಗೆಲ್ಲ ಆಳಿಗೆ ಊಟ ತಿಂಡಿ ಚಾ ಎಷ್ಟು ಚಂದ ನಕಲಿ ಮಾಡೋದು, ಮಾತಾಡೋದು, ರೂಲ್ ಮ್ಯಾಗ ಹೊಡಿದು, ರಾತ್ರಿ ಆ ರೂಲ್ ಹೊಡೆಯುವಾಗ ಪದ ಹೇಳ್ತಿದ್ರೆ ಅಂತಿ ಪದ ಹೇಳ್ತಿದ್ದೀರಿ, ಅವೆಲ್ಲ ಹೋಗ್ಬಿಟ್ಟವ ಸರ್. ಏನು ಇಲ್ಲ ಇಲ್ಲಿ ನೋಡಿ ಸರ್, ಈಗ ಅದರಿಂದನು ನಮಗ್ ಬಾಳ ಇದಾಗ್ಬಿಟ್ಟೆ ಸರ್. ಹೋಟೆಲ್ನೊಳಗೆ ಸಾಕಷ್ಟು ಲಾಭ ಇರುತ್ತೆ, 100 ರೂಪಾಯಿ ಹಾಕಿದ್ರೆ 200 ರೂಪಾಯಿ ಸಿಗುತ್ತೆ. ಹಂಗಿದ್ದಾಗ ಕೂಡ ಹೋಟೆಲ್ ನಿಮ್ಗೆ ಅನುಭವ ಇದೆ, ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿದೆ, ಮತ್ತೆ ಗ್ರಾಹಕರ ಜೊತೆ ಹೇಗ್ ನಡ್ಕೋಬೇಕು ಅನ್ನೋದು ಗೊತ್ತಿದೆ. ಅಂತ ಅದನ್ನ ಬಿಟ್ಟು ಕೃಷಿಗೆ ಬಂದ್ರಿ, ಮತ್ತೆ ಹೃದಯಪೂರ್ವಕನೇ ಬಂದಿರಿ. ಬಿಡ್ಲಿಕ್ಕೆ ಕಾರಣ ಏನಾಯ್ತು ಖಾನಾವಳಿ ಅಂತವೆಲ್ಲ? ಬಿಡ್ಲಿಕ್ಕೆ ಸರ್ ಅದು ಹೋಟೆಲ್ ಇಂದ ಅಂದ್ರೆ ಮೊದ್ಲ ಹೋಟೆಲ್ಗಳು ಕಮ್ಮಿ ಇತ್ತು ಊಟ ನಮ್ಮ ಗ್ರಾಮದೊಳಗೆ. ಅವಾಗ ಒಂದೇ ಒಂದು ಹೋಟೆಲ್ ನಮ್ದು, ಎರಡು ಹಳ್ಳಿ ಮೂರು ಹಳ್ಳಿ ನಡೀವಿ ನಮ್ಗೆ ಒಂದೇ ಹೋಟೆಲ್. ಆ ಎರಡು ಮೂರು ಹಳ್ಳಿ ಜನ ನಮ್ಮಲ್ಲೇ ಕಳೆಯಕ್ಕೆ ಅಂತ ಬರ್ತಿದ್ರು, ಭತ್ತ ಕುಯ್ಯಕ್ಕಂತ ಬರ್ತಿದ್ರು. ಎದಕ್ಕೆ ಬಂದ್ರು ನಮ್ಮ ಊರ ದೊಡ್ಡದಲ್ಲಿ ಸೊಸೈಟಿ ಬ್ಯಾಂಕು ಯಾವುದು ಏನೋ ಸಿಕ್ಕರು ನಮ್ಮ ಊರ್ದಂಗೆ ಬಂದ ತಗೊಂಡ ಏನೋ ನ್ಯಾಯ ನಿರ್ಣಯ ಆದ್ರೂ ಸಹಿತ ನಮ್ಮ ಊರಿಗೆ ಬರ್ತಿದ್ರು. ಅವಾಗ ಬೆಲೆನೂ ಕಮ್ಮಿ, ಅದರಿಂದ ನಾವು ಭೂಮಿ ಹಿಡಿದ್ವಿ. ಮತ್ತೆ ನಮ್ಮದು ಮೊದಲು ಹುಬ್ಳಿ ಕ್ರೇಶ್ವರ ಗ್ರಾಮ, ಅಲ್ಲಿಂದ ಬಿಟ್ಟು ಇಲ್ಲಿ ನಮ್ದು ಅಜ್ಜಿಯರನ್ನು ಕೊಟ್ಟಿದ್ರು. ಅವ್ರದ್ದು 10 ಎಕರೆ 3 ಗುಂಟೆ ಐತಿ. ನಮ್ಮ ನಮ್ಮ ತಂದೆಯವ್ರದ್ದು 1 8 ಎಕರೆ, ಅದ್ರೊಳಗೆ 4 ಎಕರೆ ಅಣ್ಣ ತಮ್ಮರಿಗೆ ಬಂದು ನಮ್ಮದು ಈಗ ಒಂದು ಸುಮಾರು ಎಷ್ಟು 8-9 ಎಕರೆ ಹೆಚ್ಚು ಕಮ್ಮಿ 8-8 ವರೆ ಸಿಗ್ತೈತಿ ನಮ್ದು. ಹಾಗಾಗಿ ಈಗ ಹೋಟೆಲ್ಗಳು ಬಹಳ ಆಗುವ, ಮತ್ತೆ ಬೇಡ ಬೇಡ್ಬಿಡು ಅಂತ ಹೋಟೆಲ್ಗಳು ಬಹಳ ಆಗಿ, ಮತ್ತೆ ಈಗ ಹೋಟೆಲ್ಗಳಿಗೆ ಆಳ ಸಪ್ಲೈ ಏನೋ ಕಮ್ಮಿ ಆದ ಸರ್. ಹಿಂಗಾಗಿ ಅದಕ್ಕೆ ಆಳ ಸಿಗ್ಲಾರ್ದಕ್ಕೆ ಕೃಷಿನ ಮುಂದುವರ್ಸೋಣ ಅಂತೇಳಿ ನಾವು ಕೃಷಿನ ಮುಂದುವರ್ಸೋಣ ಹೊಂಟ್ಬಿಟ್ಟಿವಿ. ಬಂದಿದ್ದು ಒಳ್ಳೇದಾಯ್ತು ಅನ್ಸುತ್ತೆ. ಹೌದು ಸರ್. ಒಳ್ಳೇದು ಗೌಡ್ರೆ, ಇಷ್ಟೆಲ್ಲ ಕಷ್ಟ ಸುಖ ಕೃಷಿಯೊಳಗೆ ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಬಸನ್ಗೌಡ, ಕಲ್ಲನ್ಗೌಡ, ರಾಯನ್ಗೌಡರ್ ಅವರು ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡರು. ಸಂದರ್ಶಕರು HB ರಾಮಡಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕು ಉಲುವಳ್ಳಿಯ ಶ್ರೀಮತಿ ಯಮುನಾ ಕೃಷ್ಣ ಮರಾಠಿ ಮತ್ತು ಬಳಗದವರಿಂದ ಸಂಪ್ರದಾಯದ ಹಾಡುಗಳು. ಮೊದಲಿಗೆ ಸಿಗ್ಮೋ ಅಥವಾ ಸುಗ್ಗಿ ಕುಣಿತದ ತಂಡದವರು ಊರಿನೆಲ್ಲ ಮನೆಗಳ ಮುಂದೆ ಹಾಡಿ ಕುಣಿದು ಪುನಃ ಕುಲದ ಗೌಡನ ಮನೆಗೆ ಬರುವಾಗ ಮಹಿಳೆಯರು ಅಂಗಳವನ್ನು ಸಾರಿಸಿ ಸಿದ್ಧಗೊಳಿಸುವ ಅಲಂಕರಿಸುವ ಹಾಡು. ತುಮಚೆ ಆಂಬೆಕು ಯಕ್ವಾನ್ ಸೋರಿದೆ ತುಮಚೆ ಮೂರು ಲಚೆ ರಕ್ವಾನ್ ಕರ ಯೋ ಮಮ್ಮಿ ರಕ್ವಾನ್ ಕರ ಆಮಚಾ ಮೂರು ಲ ಚರ್ವೆಲಿ ಸರಿಲಯೋ ತುಮಚೆ ಆಂಬೆಚೆ ರಕ್ವಾನ್ ಕರ ಯೋ ತುಮಿ ತುಮಚೆ ಆಂಬೆಚೆ ರಕ್ವಾನ್ ಕರ ಆಮಚೆ ಆಂಬೆಕು ದೊನ್ ಪನ ಸೋರಿದೆ ತುಮಚೆ ಮುರುಲೆ ಚೇರಕ್ವಾನ್ ಕರಯೋ ಮಮ್ಮಿ ರಕ್ವಾನ್ ಕರ ಆಮಚಾ ಮುರುಲಾ ಚರ್ವಲಿ ಸರಿಲಯೋ ತುಮಚೆ ಆಂಬೆ ಚೇರಕ್ವಾನ್ ಕರಯೋ ತುಮಿ ತುಮಚೆ ಆಂಬೆ ಚೇರಕ್ವಾನ್ ಕರ ಆಂಬೆ ಕತಿನ್ ಪನ ಸೋರಿಲೆ ತುಮಚಾ ಮುರುಲಾ ರಕ್ವಾನ್ ಕರಯೋ ಮಮ್ಮಿ ರಕ್ವಾನ್ ಕರ ಆಮಚಾ ಮುರುಲಾ ಚರ್ವಲಿ ಸರಿಲಯೋ ತುಮಚೆ ಆಂಬೆ ಚೇರಕ್ವಾನ್ ಕರಯೋ ತುಮಿ ತುಮಚೆ ಆಂಬೆ ಚೇರಕ್ವಾನ್ ಕರ ಆಮಚೆ ಆಂಬೆ ಕ ಚರ್ಪನ ಸೋರಿದೆ ತುಮಚಾ ಮುರುಲೋ ರಕ್ವಾನ್ ಕರಯೋ ಮಮ್ಮಿ ರಕ್ವಾನ್ ಕರ ಆಮಚಾ ಮುರುಲಾ ಚರ್ವಲಿ ಸರಿಲಯೋ ತುಮಚೆ ಆಂಬೆ ಚೇರಕ್ವಾನ್ ಕರಯೋ ತುಮಿ ತುಮಚೆ ಆಂಬೆ ಚೇರಕ್ವಾನ್ ಕರ ಆಮಚೆ ಆಂಬೆ ಕ ಪಾಂಚಪನ ಸೋರಿಲೆ ತುಮಚೆ ಮುರುಲೋ ರಕ್ವಾನ್ ಕರಯೋ ಮಮ್ಮಿ ರಕ್ವಾನ್ ಕರ ಆಮಚಾ ಮುರುಲಾ ಚರ್ವಲಿ ಸರಿಲಯೋ ತುಮಚೆ ಆಂಬೆ ಚೇರಕ್ವಾನ್ ಕರಯೋ ತುಮಿ ತುಮಚೆ ಆಂಬೆ ಚೇರಕ್ವಾನ್ ಕರ ಸುಪನ ಸೋರಿಲೆ ತುಮಚೆ ಮುರುಲೋ ರಕ್ವಾನ್ ಕರಯೋ ಮಮ್ಮಿ ರಕ್ವಾನ್ ಕರ ಆಮಚಾ ಮುರುಲಾ ಚರ್ವಲಿ ಸರಿಲಯೋ ತುಮಚೆ ಆಂಬೆ ಚೇರಕ್ವಾನ್ ಕರಯೋ ತುಮಿ ತುಮಚೆ ಆಂಬೆ ಚೇರಕ್ವಾನ್ ತುಮಚೆ ಆಂಬೆ ಸಪನ ಸೋರಿಲೆ ತುಮಚೆ ಮುರುಲೋ ರಕ್ವಾನ್ ಕರಯೋ ಮಮ್ಮಿ ರಕ್ವಾನ್ ಕರ ಆಮಚಾ ಮುರುಲಾ ಚರ್ವಲಿ ಸರಿಲಯೋ ತುಮಚೆ ಆಂಬೆ ಚೇರಕ್ವಾನ್ ಕರಯೋ ತುಮಿ ತುಮಚೆ ಆಂಬೆ ಚೇರಕ್ವಾನ್ ಆಂಬೆ ಕ ಆತ್ಮನ ಸೋರಿಲೆ ತುಮಚೆ ಮುರುಲೋ ರಕ್ವಾನ್ ಕರಯೋ ಮಮ್ಮಿ ರಕ್ವಾನ್ ಕರ ಆಮಚಾ ಮುರುಲಾ ಚರ್ವಲಿ ಸರಿಲಯೋ ತುಮಚೆ ಆಂಬೆ ಚೇರಕ್ವಾನ್ ಕರಯೋ ತುಮಿ ತುಮಚೆ ಆಂಬೆ ಚೇರಕ್ವಾನ್ ಆಮಚಾ ಆಂಬೆ ಚಿನೋಪನ ಸೋರಿಲೆ ತುಮಚಾ ಮುರುಲೋ ರಕ್ವಾನ್ ಕರಯೋ ಮಮ್ಮಿ ರಕ್ವಾನ್ ಕರ ಆಮಚಾ ಮುರುಲಾ ಚರ್ವಲಿ ಸರಿಲಯೋ ತುಮಚೆ ಆಂಬೆ ಚೇರಕ್ವಾನ್ ಕರಯೋ ತುಮಿ ತುಮಚೆ ಆಂಬೆ ಚೇರಕ್ವಾನ್ ಆಮಚೆ ಆಂಬೆ ಚೇದಪನ ಸೋರಿಲೆ ತುಮಚೆ ಮುರುಲೋ ರಕ್ವಾನ್ ಕರಯೋ ಮಮ್ಮಿ ರಕ್ವಾನ್ ಕರ ಆಮಚೆ ಮುರುಲಾ ಚರ್ವಲಿ ಸರಿಲಯೋ ತುಮಚೆ ಆಂಬೆ ಚೇರಕ್ವಾನ್ ಕರಯೋ ಮಮ್ಮಿ ಆಂಬೆ ಚೇರಕ್ವಾನ್ ಕರ ಮುಂದೆ ಕೇಳಿ ಮಧುಮಕ್ಕಳಿಗೆ ಆರತಿ ಎತ್ತುವ ಹಾಡು. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಜಿದ ಶ್ರೀಗಂಧ ಪರಿಮಳಲೇಶಾಗಿ ಪೂಜಿದ ಶ್ರೀಗಂಧ ಪರಿಮಳಲೇಶಾಗಿ ಪದ್ಮಾವಿಗೆ ಧರಿಸಿದಳು ಪದ್ಮಾವಿಗೆ ಧರಿಸಿದಳು ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಬಾಸಿಂಗಧಾರತಿಯ ಬೆಳಗಿರೆ ಕುಂಕುಮ ಕಸ್ತೂರಿ ಪರಿ ಪರಿಣಾಮವ ಕುಂಕುಮ ಕಸ್ತೂರಿ ಪರಿ ಪರಿಣಾಮವ ಶಂಖ ಚಕ್ರವನ್ನೇ ಧರಿಸಿದ ನಮ್ಮ

ಬಡಿಯ ಮ್ಯಾಲೆ ಕುಳ್ಳಿ ಕಂಡಾರು